ಇಲ್ಲೇ ಸುತ್ತಮುತ್ತ ನೀರಾವರಿ ತೋಟಗಳಿಗ್ರಿ ಈ ಮೆಣಸಿನ ಅಗಿಗಳು ಕೇಳ್ತಾರ ರೀ, ಅವ್ರ ಮುದ್ದೆ ಬಾಳ್ಕು ಹೋಗಿ ತರುದ್ರೊಳಗೆ ಏನ್ ಇರ್ತದ ನಾವ ರೆಡಿ ಮಾಡಿ ಕೊಟ್ಟಿರ್ತೇವ್ರಿ. ಇದಕ್ಕೆಲ್ಲ ಒಂದ್ ಸ್ವಲ್ಪ ಕೆಲಸ ಹೆಚ್ಚಾಗುತ್ತದಲ್ಲ, ಅದನ್ನ ಹೆಂಗ್ ಮಾಡ್ತೀರಿ? ಮತ್ತೆ ಯಾರು ಕೂಲಿ ಹೆಂಗ್ ಮಾಡ್ತೀರಿ? ಏನ್ ಹೆಣ್ಮಕ್ಳು ಕೂಡ್ಕೊಂಡೆ ಮಾಡ್ತೀರಿ ನೀವು ಅಥವಾ ಅದಕ್ಕಾಗಿ ಸ್ಪೆಷಲ್ ಕೂಲಿ ಹಚ್ಚಬೇಕಾಗ್ತದ? ಕೂಲಿ ಏನ್ ಹಚ್ಚಂಗಿಲ್ರಿ, ನಾವು 10 ಜನ ಮಹಿಳೆಯರು ಇರುದ್ರಿಂದ ರೀ ಈ ಹಳ್ಳಿ ಜನ ಮಹಿಳೆಯರಿಗೆ ಈ ಹೊಲದಿನ ಕೆಲಸ ಏನು ವಜ್ ಅನ್ಸಂಗಿಲ್ರಿ. ಬಂದ ನಮ್ಗೆ ಎಲ್ಲಾರು ಕೂಡಿದಂಗು ಆಗ್ತತಿ, ನಮ್ಗೆ ಟೈಮ್ ಪಾಸ್ ಆದಂಗ ಆಗ್ತೈತ್ರಿ, ಈ ನಮ್ ನರ್ಸರಿ ಒಳಗಿನ ಕೆಲಸ ಆದಂಗ ಆಗ್ತೈತ್ರಿ, ಅವುಗಳಿಗೆ ನೀರ್ ಹಾಕುದಾಗ್ತೈತ್ರಿ. ನಾವೆಲ್ಲಾ ಮಹಿಳೆಯರು ಮಾಡ್ತೀವಿ, ಹೊರಗಿಂದ ಯಾವ್ದೇ ರೀತಿ ಆಳದು ಹಚ್ಚಂಗಿಲ್ರಿ. ಅಡ್ಡಿಲ್ಲ, ಈಗ ಶುರು ಮಾಡ್ಬೇಕು ಅಂತಂದಾಗ ಅದಕ್ಕೆ ಏನಾದ್ರು ಒಂದ್ ಸ್ವಲ್ಪ ಕೌಶಲ್ಯ ಬೇಕಾಗ್ತದ, ಕಲ್ತಿರ್ಬೇಕಾಗ್ತದ ನಾವು ಒಂದ್ ಸ್ವಲ್ಪ ಕೆಲಸ ಹೆಂಗ್ ಮಾಡೋದು ಅಂತೇಳಿ. ಈ ಕೃಷಿ ಇಲಾಖೆ ಇರ್ಬೋದು, ತೋಟಗಾರಿಕಾ ಇಲಾಖೆ ಇರ್ಬೋದು, ಯಾರ್ದಾದ್ರು ಸಹಾಯ ತಗೊಂಡಿರಿ ನೀವು ಇದಕ್ಕ? ಕೃಷಿ ಇಲಾಖೆಯಿಂದ ಹಾಲ್ಯಾಳ್ ಸರ್ದ್ ನಾವು ಬಾರಿ ಸಜೆಷನ್ ಕೇಳಿವ್ರಿ, ಆಮೇಲೆ ಅವ್ರ ಪ್ರತಿಯೊಂದಕ್ಕೂ ನಮಗ್ ಬಾಳ ಹೆಲ್ಪ್ ಮಾಡ್ಯಾರ್ರಿ. ಆ ಮೀಟಿಂಗ್ಕ್ಕೆ ಹೋದಾಗ ಆಗಲ್ರಿ, ಆಮೇಲೆ ಈ ಥರ ನೀವು ನರ್ಸರಿ ಮಾಡಿರಿ, ಇದೇ ಬೆಳೆ ಬೆಳೀರಿ, ಇದು ಸೇಲ್ ಆಗ್ತೈತಿ, ಇಷ್ಟು ಟೈಮ್ಕ್ ನೀರು ಹಾಕ್ರಿ, ಗೊಬ್ಬರ ಇದೇ ರೀತಿ ಕೊಡ್ಬೇಕಂತೇಳಂದು ಅವ್ರ ಸಜೆಷನ್ ತೊಗೊಂಡು ಮಾಡ್ಯಾರ್ರಿ. ಸ್ನೇಹ ಅವರ, ಈಗ ನೋಡ್ರಿ ಒಟ್ಟು 5 ಎಕರೆ ಜಮೀನೊಳಗೆ ನೀವು ಕುರಿ ಸಾಕಾಣಿಕೆ ಮಾಡ್ತಾ ಇದ್ದೀರಿ, ಎರೆಗೊಬ್ಬರ ಮಾಡ್ತಾ ಇದ್ದೀರಿ, ನರ್ಸರಿ ಕೂಡ ನಿಮ್ಮ ಮಹಿಳಾ ಸಂಘದ ವತಿಯಿಂದ ಮಾಡ್ತಾ ಇದ್ದೀರಿ, ಬೇರೆ ಬೇರೆ ಬೆಳೆ ಕೂಡ ಬೆಳೀತಾ ಇದ್ದೀರಿ. ಒಟ್ಟು 1 ವರ್ಷದೊಳಗೆ ನಿಮ್ಮ 5 ಎಕರೆ ಜಮೀನಿಂದ ನಿಮಗೆ ಎಷ್ಟು, 5 ಎಕರೆಯಿಂದ ನಿಮಗೆ ಎಷ್ಟು ಆದಾಯ ಬರ್ತದ? ನಮ್ಗೆ 5 ಎಕರೆಯಿಂದ ಎಲ್ಲ ನಾವು ಲಾಸ್ ಆದ್ರೂ ಎಲ್ಲ ಅದು 5 ಲಕ್ಷತನ ಮಿನಿಮಮ್ ಅಂದ್ರೆ ನಾವು ಲಾಭ ಪಡ್ಕೋತೇವ್ರಿ. ಕೆಲವೊಂದ್ಸಲಿ ಯಾವ್ದೋ ಬೆಳಿ ಕೈ ಕೊಟ್ರು, ಈ ಮೆಕ್ಕೆಜೋಳ ಹಾಕಿದಾಗ ಅದು ಸರಿಯಾಗಿ ಬರ್ಲಿಲ್ಲ, ಮತ್ ಸಜ್ಜಿ ಹಾಕಿದಾಗ ಸರಿಯಾಗಿ ಬರ್ಲಿಲ್ಲ ಅಂದ್ರು ರೀ ಈ ಕುರಿಯಿಂದ ಆಗ್ಲಿ ಅದ್ರ ಬಂದ ಹಿಕ್ಕಿಯಿಂದ ಆಗಲ್ರಿ, ಅದರಿಂದ ನಾವು 5 ಎಕರೆ ಹೊಲದಾಗ 5 ಲಕ್ಷ ಅಂತೂ ಮಿನಿಮಮ್ ನಾವು ಬಂದೇ ಬರ್ತೈತ್ರಿ. ಸ್ನೇಹ ಅವರೇ, ಯಾರಾದ್ರೂ ತಮ್ಮ ಜೊತೆಗೆ ಮಾತಾಡಬೇಕು, ತಮ್ಮ ಅನುಭವಗಳನ್ನ ಕೇಳಬೇಕು ಅಂತಂದ್ರೆ ಅವರಿಗೆ ತಮ್ಮ ನಂಬರ್ ಕೊಡ್ತೀರಿ? ಖಂಡಿತವಾಗಿರಿ, 7353571681. ಆತ್ಮೀಯರೇ, ಸ್ನೇಹ ಹಿರೇಮಠ ಅವರು ಏನು ತಮ್ಮ ನಂಬರ್ ಹೇಳಿದ್ದಾರ ಅದನ್ನ ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 7373 53 57 57 1616 81. ಈ ನಂಬರ್ನ ಸಂಪರ್ಕ ಮಾಡಿ ಅವರ ಅನುಭವಗಳನ್ನ ತಾವು ಕೇಳಬಹುದು, ಮತ್ತೆ ತಮಗೆ ಏನು ಈ ಕೃಷಿ ವಿಚಾರ ಆಗಲಿ, ವಿಶೇಷವಾಗಿ ಈ ಕುರಿ ಸಾಕಣೆ ವಿಚಾರ ಆಗಲಿ ಅವರ ಜೊತೆಗೆ ಚರ್ಚೆ ಮಾಡಬಹುದು. ಒಳ್ಳೆಯದು ಸ್ನೇಹ ಹಿರೇಮಠ ಅವರೇ, ಇಲ್ಲಿ ತನಕ ನಮ್ಮ ಎಲ್ಲ ರೈತ ಮಿತ್ರರ ಜೊತೆಗೆ, ವಿಶೇಷವಾಗಿ ಮಹಿಳಾ ರೈತರಿಗೆ, ಮತ್ತು ವಿಶೇಷವಾಗಿ ಯುವತಿಯರೇನು ಕೃಷಿ ಮಾಡಬೇಕು ಅನ್ನುವಂಥ ಒಂದು ವಿಚಾರ ಇಟ್ಕೊಂಡಿರ್ತಾರೆ, ಆಸಕ್ತಿ ಇಟ್ಕೊಂಡಿರ್ತಾರೆ, ಅಂಥವರಿಗೆ ತಮ್ಮ ಈ ಮಾತುಗಳು, ಕುರಿ ಸಾಕಣೆಯನ್ನು ತಾವು ಮಾಡ್ತಾ ಇದ್ದೀರಿ ಸುಮಾರು 10-12 ವರ್ಷಗಳಿಂದ, ಅದು ಪ್ರೇರಣೆ ನೀಡಬಹುದು ಅಂಥೇಳಿ ನಾವು ಭಾವಿಸ್ತೀವಿ. ತಮ್ಮ ಶ್ರಮ ಬಹಳ ದೊಡ್ಡದಿದೆ, ಸಾಧ್ಯ ಆದಷ್ಟು ತಮಗೆ ಸಿಗುವಂತಹ ಸಂಪನ್ಮೂಲಗಳನ್ನು ಬಳಸಿ ಒಕ್ಕಲ್ತನ ಮಾಡಿ ಅದರಿಂದ ಲಾಭ ಹೆಚ್ಚು ಮಾಡ್ಕೊಳ್ಬೇಕು ಅನ್ನುವಂತಹ ಒಂದು ವಿಚಾರ ತಾವು ಇಟ್ಕೊಂಡಿದ್ದೀರಿ, ಅದನ್ನ ಅನುಷ್ಠಾನಕ್ಕೂ ಕೂಡ ತಂದಿದ್ದೀರಿ. ಅದು ನಮ್ಮ ರೈತರೆಲ್ಲರೂ ಕಲಿಬೇಕಾದಂತಹ ಒಂದು ಪಾಠ ಇದೆ. ಇಲ್ಲಿ ತನಕ ಏನು ತಾವು ಸಂವಾದ ಮಾಡಿದ್ದೀರಿ, ತಮ್ಮ ಸಮಯ ಕೊಟ್ಟಿದ್ದೀರಿ, ಅದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್, ನಮಸ್ಕಾರ. ಇದುವರೆಗೆ ಕುರಿ ಸಾಕಾಣಿಕೆಯಲ್ಲಿನ ಅನುಭವ ಕುರಿತು ಮುದ್ದೇಬಿಹಾಳ ತಾಲೂಕು ಕುಂಟೋಜಿ ಗ್ರಾಮದ ಸ್ನೇಹ ರುದ್ರಮುನಿ ಹಿರೇಮಠ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಡಾ ಸೋಮಶೇಖರ್ ಎಸ್ ರುಳಿ. ಈಗ ಜನಪದ ಸಂಗೀತ. ಶಂಕರಗ ಶಪುರ ಶಂಕರಗ ಶಪುರ ಶಂಕರಗ ಶಪುರ ಹುಡುಗಿ ಬಾಯಿ ತೆರೆದ ಕೇಳಿದ್ರೆ ಮೂಗ ಮೂರದ ಹೋಗಿ ಬಾಯಿ ತೆರೆದ ನಾ ಬಾಯಿ ತೆರೆದ ಕೇಳಿದ್ರ ಮೂಗ ಮೂರದ ಹೋಗಿ ನೀ ಏನ ಗಂಟ ಬಿದ್ದೋ ಸಂಜಾರಲಿ ಹೊರಲಾರೆ ನಾನ ನೀ ಏನ ಗಂಟ ಬಿದ್ದೋ ಸಂಜಾರಲಿ ಪ್ರಾಣ